ದೇಶಭಕ್ತಿ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳ ಮತ್ತು ಪಾಪ್ಕಾರ್ನ್ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಕೆ ಮುರಳಿ ಅವರೊಂದಿಗೆ ಸಂದರ್ಶನ. ಈಗ ಕೆಲವು ಜಾಹೀರಾತುಗಳು. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರಾಷ್ಟ್ರೀಯ ಯುವ ದಿನ 2023. ಯುವ ಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು HIV ಸೋಂಕಿನ ಬಗ್ಗೆ ಯುವ ಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ HIV ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು. ಈಗ ಕೇಳೋಣ ಮುಸುಕಿನ ಜೋಳ ಮತ್ತು ಪಾಪ್ಕಾರ್ನ್ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಕೆ ಮುರಳಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ಮುರಳಿ ಅವರೇ. ನಮಸ್ಕಾರ. ನಮ್ಮಲ್ಲಿ ಈ ಮುಸುಕಿನ ಜೋಳ ಮತ್ತು ಈ ಪಾಪ್ಕಾರ್ನ್ ಅನ್ನು ನಮ್ಮ ರೈತ ಬಾಂಧವರು ವರ್ಷವಿಡೀ ಬೆಳೀತಾ ಇರ್ತಾರೆ. ಹೌದು. ಇವುಗಳಿಗೆ ಮಾರುಕಟ್ಟೆಯಲ್ಲಿ ಇವತ್ತು ಸಾಕಷ್ಟು ಬೇಡಿಕೆ ಇದೆ, ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ. ಹೌದು. ಆದ್ದರಿಂದ ಇವತ್ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸುಕಿನ ಜೋಳ ಮತ್ತು ಪಾಪ್ಕಾರ್ನ್ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಮೊದಲಿಗೆ ಈ ಮುಸುಕಿನ ಜೋಳ ಬೆಳೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಆಗಲೇ. ಈಗ ಮುಸುಕಿನ ಜೋಳ, ಗೋವಿನ ಜೋಳ, ಹಲ್ ಜೋಳ ಈ ತರ ಬೇರೆ ಬೇರೆ ಹೆಸರುಗಳಿಂದ ಈ ಒಂದು ಮುಸುಕಿನ ಜೋಳವನ್ನು ನಾವು ಕರಿತೇವೆ. ಈ ಒಂದು ಮುಸುಕಿನ ಜೋಳದ ಒಂದು ಪ್ರಾಮುಖ್ಯತೆ ನೋಡಿದಾಗ ಇದು ಏಕದಳ ಧಾನ್ಯದ ಬೆಳೆಯಾಗಿದ್ದು ಬಹಳ ಬೇಗನೆ ಬೆಳೆಯುತ್ತೆ. ಹಾಗೆ ಇದರ ಒಂದು ಬೆಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವುದರಿಂದ ಈ ಪೌಲ್ಟ್ರಿ ಅಥವಾ ಕುಕ್ಕುಟ ಉದ್ಯಮದಲ್ಲಿ ಇದನ್ನು ಹೆಚ್ಚಾಗಿ ಬಳಸುವುದರಿಂದ

ಈ ತೆನೆ ಹುಳು ಅಂತ ಒಂದು ಹುಳು ಬರುತ್ತೆ. ಈ ಯಾವಾಗ ಈ ರೇಷ್ಮೆ ಅಂತಹ ಕೂದಲು ತೆನೆಯಿಂದ ಆಚೆ ಬರುತ್ತೆ ಅಂತ ಸಂದರ್ಭದಲ್ಲಿ ಈ ತೆನೆ ಹುಳುಗಳು ಆ ರೇಷ್ಮೆ ಅಂತಹ ದಾರಗಳನ್ನು ಇದು ತಿನ್ನುತ್ತೆ. ಮುಂದುವರೆದು ತದನಂತರ ಈ ಕಾಳನ್ನು ಸಹ ತಿನ್ನುತ್ತೆ. ಇದರ ಹತೋಟಿಗಾಗಿ ಈ ಮೆಲಾತಿಯನ್ನ ಪುಡಿ ಶೇಕಡ 5 ಪುಡಿಯನ್ನ ಎಕರೆಗೆ 8 kg ನಾವು ಧೂಳೀಕರಿಸಬೇಕಾಗುತ್ತೆ. ಅಥವಾ ಮೆಲಾತಿಯನ್ನು 2 ml/1 L ನೀರಿಗೆ ಸೇರಿಸಿ ನಾವು ಸಿಂಪರಣೆಯನ್ನು ಸಹ ಮಾಡಬಹುದು. ಧೂಳೀಕರಣ ಮಾಡಬಹುದು, ಸಿಂಪರಣೆ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಇನ್ನ ಇದನ್ನ ಉಗ್ರಾಣದಲ್ಲಿ ಶೇಖರಣೆ ಮಾಡುವಾಗಲೂ ಕೂಡ ಕೀಟಗಳು ಕಂಡು ಬರ್ತವೆ. ಹೌದು, ಈ ಉಗ್ರಾಣದ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ನಾನು ಹೇಳಿದೆ, ಈ ಕೀಟಗಳು ಏನ್ ಮಾಡುತ್ತೆ ಅಂದ್ರೆ ಈ ಬೀಜವನ್ನ ಕೊರೆದು ಅದರಲ್ಲಿ ಇದು ತನ್ನ ತಿರುಳನ್ನು ತಿನ್ನುತ್ತವೆ ತಿನ್ನುತ್ತೆ. ಇಂತಹ ಸಂದರ್ಭದಲ್ಲಿ ಇದರ ಹತೋಟಿಗಾಗಿ ನಾವು ಸ್ಪೈನೋಸಾರ್ಡ್ ಅನ್ನೋ ಕೀಟನಾಶಕವನ್ನು 0.4 ml ಅನ್ನೋ ಒಂದು 50 ml ನೀರಿನಲ್ಲಿ ಸೇರಿಸಿ 10 kg ಬೀಜಕ್ಕೆ ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸಿ ತದನಂತರ ಅದನ್ನು ಸುಮಾರು 9 ತಿಂಗಳವರೆಗೂ ಈ ಗೋಣಿಚೀಲದಲ್ಲಿ ನಾವು ಸಂರಕ್ಷಣೆ ಮಾಡೋದ್ರಿಂದ ಈ ಉಗ್ರಾಣದ ಕೀಟದ ಹತೋಟಿಯನ್ನು ನಾವು ಮಾಡಬಹುದು. ಅಂದ್ರೆ ಮುಖ್ಯವಾಗಿ ನಾವು ಬೀಜದ ಉದ್ದೇಶಕ್ಕಾಗಿ ಬಳಸ್ಕೊಳ್ಳುವಾಗ ಈ ಉಪಚಾರವನ್ನ ಮಾಡಬಹುದು. ಆಹಾರದ ಉದ್ದೇಶದಿಂದ ಉದ್ದೇಶಕ್ಕಾಗಿ ಏನು ಮಾಡೋದು ಬೇಡ. ಇನ್ನ ಈ ಮುಸ್ಕಿನ ಜೋಳದ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗಗಳು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈಗ ಮುಖ್ಯವಾದ ಕೆಲವು ಶಿಲೀಂಧ್ರಕ ರೋಗಗಳನ್ನು ತಗೊಂಡಾಗ ಈ ಬೂಜು ರೋಗ ಅಥವಾ ಕೇದಿಗೆ ರೋಗ ಅನ್ನೋದು ಬಹಳ ಮುಖ್ಯವಾದದ್ದು. ಇದನ್ನ ನೋಡಿದಾಗ ಎಲೆಗಳ ತಳಭಾಗದಲ್ಲಿ ಬಿಳಿಯ ಶಿಲೀಂಧ್ರದ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಸಸಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಎಲ್ಲೆಲ್ಲಿ ಈ ಒಂದು ಬೂಜು ರೋಗ ಬಂದಿರುತ್ತ ಅಂತ ಕಡೆ. ಸೊ ಇದರ ಹತೋಟಿಗಾಗಿ ನಾವು ಈ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಇದರ ಹತೋಟಿಯನ್ನ ನಾವು ಮಾಡಬಹುದು. ಈ ಬೀಜೋಪಚಾರವನ್ನ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಜಬ್ ಈ ಒಂದು ಮಿಶ್ರಣವನ್ನ ಪ್ರತಿ ಕೆಜಿ ಬೀಜಕ್ಕೆ 3 ml ನಂತೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಒಂದು ಬೂಜು ರೋಗವನ್ನ ನಾವು ಹತೋಟಿ ಮಾಡಬಹುದು. ಅಂದ್ರೆ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ ಆದ್ರಿಂದ ಈ ಶಿಲೀಂಧ್ರವನ್ನು ನಾವು ಹತೋಟಿ ಮಾಡಬಹುದು. ಅದೇ ರೀತಿ ಈ ತುಕ್ಕು ರೋಗ ಅನ್ನೋದೊಂದು ರೋಗ ಬರುತ್ತೆ. ಇದು ಕಂದು ಬಣ್ಣದ ಚುಕ್ಕೆಗಳನ್ನು ನಾವು ಎಲೆಯ ತಳಭಾಗದಲ್ಲಿ ಕಾಣ್ತೇವೆ. ಈ ಹತೋಟಿಗಾಗಿ ಈ ಮ್ಯಾಂಕೋಜಬ್ 2.5 g ಪ್ರತಿ ಲೀಟರ್ ನೀರಿಗೆ ಬಿತ್ತನೆಯಾದ ಸುಮಾರು 50 ದಿನಗಳ ನಂತರ ರೋಗ ತೀವ್ರತೆಯನ್ನು ಕಂಡಾಗ ನಾವು ಇದನ್ನ ಸಿಂಪರಣೆ ಮಾಡೋದ್ರಿಂದ ಈ ತುಕ್ಕು ರೋಗವನ್ನು ಸಹ ನಾವು ಹತೋಟಿ ಮಾಡಬಹುದು. ಮುಂದುವರೆದು ಇನ್ನೊಂದು ಎಲೆ ಅಂಗಮಾರಿ ರೋಗ ಅನ್ನೋದು ಒಂದು ರೋಗ ಬರುತ್ತೆ. ಇದರಲ್ಲಿ ಈ ಕಂದು ಬಣ್ಣದ ಚುಕ್ಕೆಗಳನ್ನು ನಾವು ಎಲೆಯ ಮೇಲೆ ಕಾಣುತ್ತೇವೆ. ಅದು ಮೊದಲಾಗಿ ಸಣ್ಣದಾಗಿದ್ದು ತದನಂತರ ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಇದರ ಹತೋಟಿಗಾಗಿ ಈ ಮ್ಯಾಂಕೋಜಬ್ ಅನ್ನು ಪ್ರತಿ ಲೀಟರ್ ನೀರಿಗೆ 2.5 g ನಂತೆ ಸೇರಿಸಿ ರೋಗದ ಲಕ್ಷಣಗಳು ಕಂಡು ಬಂದಾಗ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಎಕರೆಗೆ 250 L ಸಿಂಪರಣಾ ದ್ರಾವಣ ಬೇಕಾಗುತ್ತೆ. ಇನ್ನ ಇಷ್ಟೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಎಷ್ಟೆಷ್ಟು ಇಳುವರಿಯನ್ನು ಪಡಿಬಹುದು ಅಂತೀರಿ? ಹೌದು, ಇದು ಒಂದು ಮುಖ್ಯವಾದ ಅಂಶ. ನಾನು ಹೇಳಿದೆ ಇದು ನೀರಾವರಿ ಮತ್ತು ಕೃಷಿಯಲ್ಲಿ ಎರಡರಲ್ಲೂ ಸಹ ನಾವು ಇದನ್ನ ಬೆಳಿಬಹುದು ಅಂತ. ಈಗ ಹೈಬ್ರಿಡ್ ಹೇಮ ಅನ್ನೋ ಒಂದು ತಳಿಯನ್ನು ನಾವು ತಗೊಂಡಾಗ ಎಕರೆಗೆ 32-34 quintal ಧಾನ್ಯವನ್ನು ನಾವು ಪಡಿಬಹುದು. ಅದೇ ರೀತಿ ಈಗ ನೀರಾವರಿಯಲ್ಲಿ 36-38 quintal ಇಳುವರಿಯನ್ನು ಸಹ ನಾವು ಎಕರೆಗೆ ಪಡಿಬಹುದು. ಅದೇ ರೀತಿ ಉತ್ತಮವಾದ ಮೇವನ್ನು ಸಹ ನಾವು ಬೆಳಿಬಹುದು. ಈಗ ಹೈಬ್ರಿಡ್ ನಿತ್ಯಶ್ರೀಯನ್ನು ನಾವು ನೋಡಿದಾಗ ನೀರಾವರಿಯಿಂದ ಎಕರೆಗೆ 32-34 quintal ಇಳುವರಿ, ಅದೇ ರೀತಿ ಕೃಷಿಯಲ್ಲಿ ಸುಮಾರು 30-32 quintal ಇಳುವರಿಯನ್ನು ಸಹ ನೋಡಬಹುದು. ಈ ಮೇವನ್ನು ತಗೊಂಡಾಗ ಸುಮಾರು ನೀರಾವರಿಯಲ್ಲಿ 12 ton ಕೃಷಿಯಲ್ಲಿ ಸುಮಾರು 8 ton ಮೇವನ್ನು ಸಹ ನಾವು ಪಡಿಬಹುದು. ಅದೇ ರೀತಿ ಈ ಕಾಂಪೋಸಿಟ್ NAC 6004 ತಳಿಯಿಂದ ನೀರಾವರಿಯಲ್ಲಿ ಸುಮಾರು 24-26 quintal ಹಾಗೂ ಕೃಷಿಯಲ್ಲಿ ಸುಮಾರು 18-20 quintal ಇಳುವರಿಯನ್ನು ಪಡಿಬಹುದು. ಅದೇ ರೀತಿ ಕಾಂಪೋಸಿಟ್ NAC 6002 ಇದರಲ್ಲಿ ಎಕರೆಗೆ 18-20 quintal ಎಕರೆಗೆ ನೀರಾವರಿಯಿಂದ ಹಾಗೆ 12-14 quintal ಎಕರೆಗೆ ಕೃಷಿಯಲ್ಲಿ ನಾವು ಪಡೆಯಬಹುದು. ಇದು ಮುಖ್ಯವಾಗಿ ಈ ಮುಸ್ಕಿನ ಜೋಳದ ಬೇಸಾಯ ಕ್ರಮಗಳ ಬಗ್ಗೆ ಆಯ್ತು. ಇನ್ನೊಂದು ಈ ಪಾಪ್ಕಾರ್ನ್ ಅಂತ ನಾವು ಮೊದಲೇ ಹೇಳಿದ್ವಿ, ಹೌದು, ಇದರ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಿ? ಆಗ್ಲಿ, ಈಗ ಪಾಪ್ಕಾರ್ನ್ ಅನ್ನು ಸಹ ಸುಮಾರು ರೈತರು ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲಿ ನಮಗೆ ಸಿಕ್ತಕ್ಕಂತ ಒಂದು ಒಳ್ಳೆ ವೆರೈಟಿ ತಳಿ ಅಂದ್ರೆ ಈ ಆಂಬರ್ ಪಾಪ್ಕಾರ್ನ್ ಅಂತ ಒಂದು ಒಳ್ಳೆ ಒಂದು ತಳಿ ಇದೆ. ಇದನ್ನು ಸಹ ನಾವು ವರ್ಷದ 3 ಹಂಗಾಮಿನಲ್ಲಿ ಅಂದ್ರೆ ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆಯಲ್ಲಿ ಸಹ ಬೆಳಿಬಹುದು. ಮುಂಗಾರಿನಲ್ಲಿ ಮೇ ಜೂನ್ ತಿಂಗಳಲ್ಲಿ, ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಅದೇ ರೀತಿ ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬಿತ್ತನೆಯನ್ನ ಮಾಡತಕ್ಕಂಥದ್ದು. ಕಾಲಾವಧಿ ಸುಮಾರು 100 ರಿಂದ 110 ದಿನಗಳು. ಎಕರೆಗೆ ಬೇಕಾದ ಬೀಜ ಸುಮಾರು 6 ಕೆಜಿ ಒಂದು ಎಕರೆಗೆ ಬೇಕಾಗುತ್ತೆ. ಇದರಲ್ಲಿ ಸಾಲಿನಿಂದ ಸಾಲಿಗೆ 2 ಅಡಿ ಅಂತರ ಮತ್ತು ಬೀಜದಿಂದ ಬೀಜಕ್ಕೆ 8 ಅಂಗುಲ ಅಂತರವನ್ನು ಕೊಟ್ಟು ನಾವು ಬಿತ್ತನೆಯನ್ನ ಮಾಡಬಹುದು. ಬಿತ್ತನೆಗಿನ ಮುಂಚೆ ಕೊಟ್ಟಿಗೆ ಗೊಬ್ಬರ ಸುಮಾರು 4 ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರವನ್ನ 3 ರಿಂದ 4 ವಾರ ಮುಂಚೆ ಭೂಮಿಗೆ ಸೇರಿಸತಕ್ಕಂಥದ್ದು. ಅದೇ ರೀತಿ ಸತುವಿನ ಸಲ್ಫೇಟ್ ಅನ್ನು ಸಹ ಈ ತಿಪ್ಪೆ ಗೊಬ್ಬರದ ಜೊತೆ ಬೆರೆಸಿ ಭೂಮಿಗೆ ಸೇರಿಸೋದು ಒಂದು ಮುಖ್ಯವಾದ್ದು. ಅದೇ ರೀತಿ ಈಗ ಗೊಬ್ಬರಗಳನ್ನ ನೋಡಿದಾಗ ನಾವು ಸುಮಾರು 60 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 16 ಕೆಜಿ ಪೊಟ್ಯಾಷ್ಗಳನ್ನು ಒದಗಿಸತಕ್ಕಂತ ಈ ಗೊಬ್ಬರಗಳನ್ನ ಬಿತ್ತನೆ ಸಮಯದಲ್ಲಿ ನಾವು ಭೂಮಿಗೆ ಕೊಡಬೇಕಾಗುತ್ತೆ. ಈ ಗೊಬ್ಬರವನ್ನು ಕೊಡಬೇಕಾದ್ರೆ 50% ಸಾರಜನಕವನ್ನು ಬಿತ್ತನೆ ಸಮಯದಲ್ಲಿ, ಉಳಿದ 50% ಭಾಗವನ್ನು ನಾವು ತಿಂಗಳ ನಂತರ ನಾವು ಮಣ್ಣು ಏರಿ ಹಾಕಬೇಕಾದ್ರೆ ಕೊಡಬೇಕು. ಬಹಳ ಉತ್ತಮವಾದ ಸಂಗತಿ. ಅಂದ್ರೆ ಬಿತ್ತನೆಯನ್ನ ಎಷ್ಟು ಒಂದು ಅಂತರದಲ್ಲಿ ಮಾಡ್ಕೋಬೇಕಾಗುತ್ತೆ? ಇಲ್ಲೂ ಸಹ ಬಿತ್ತನೆಯನ್ನು ಸುಮಾರು 2 ಅಡಿ ಅಂತರದ ಸಾಲುಗಳಲ್ಲಿ 8 ಅಂಗುಲ ಅಂತರದಲ್ಲಿ ಬೀಜದಿಂದ ಬೀಜಕ್ಕೆ ಕೊಟ್ಟು ನಾವು ಬಿತ್ತನೆಯನ್ನು ಮಾಡಬಹುದು. ಈ ರಾಸಾಯನಿಕ ಗೊಬ್ಬರವನ್ನು ಪೂರ್ತಿಯಾಗಿ ಬಿತ್ತನೆಗೆ ಮೊದಲೇ ಮಣ್ಣಿನಲ್ಲಿ ಸೇರಿಸಬಹುದು. ಆದರೆ ಮರಳು ಮಿಶ್ರಿತ ಮಣ್ಣಾದಲ್ಲಿ 50% ಸಾರಜನಕ, ಅಂದ್ರೆ 30 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 16 ಕೆಜಿ ಪೊಟ್ಯಾಷ್ ಅನ್ನು ಬಿತ್ತನೆ ಸಮಯದಲ್ಲಿ, ಇನ್ನು ಉಳಿದ 30 ಕೆಜಿ ಸಾರಜನಕವನ್ನು ಒಂದು ತಿಂಗಳ ನಂತರ ನಾವು ಮೇಲ್ಗೊಬ್ಬರವಾಗಿ ಸಹ ನಾವು ಕೊಡಬಹುದು. ಅಂದ್ರೆ ಸಾಕಷ್ಟು ತೇವಾಂಶ ಇರುವಾಗ, ಸಾಕಷ್ಟು ತೇವಾಂಶ ಇರಬೇಕಾದ್ರೆ ಮಣ್ಣನ್ನ ಏರಾಕಿ ಅಂತ ಸಮಯದಲ್ಲಿ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸಬೇಕು. ಇನ್ನು ಇಳುವರಿ ಎಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ? ಇದರಲ್ಲಿ ಎಕರೆಗೆ ಸುಮಾರು 14 ರಿಂದ 16 ಕ್ವಿಂಟಲ್ ಇಳುವರಿಯನ್ನು ನಾವು, ಧಾನ್ಯವನ್ನು ನಾವು ನೋಡಬಹುದು. ಆದರೆ ಅದೇ ರೀತಿ ಮೇವನ್ನು ಸಹ 3 ರಿಂದ 3.5 ಟನ್ಗಳಷ್ಟು ಮೇವನ್ನು ಸಹ ಒಂದು ಎಕರೆಗೆ ನಾವು ನೋಡಬಹುದು ಈ ಒಂದು ಬೆಳೆಯಲ್ಲಿ, ಪಾಪ್ಕಾರ್ನ್ ಬೆಳೆಯಲ್ಲಿ. ಹಾಗೆ ಸುಮಾರು ರೈತರು ಈ ಪಾಪ್ಕಾರ್ನ್ ಅನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ರೈತ ಬಾಂಧವರೇ, ತಮಗೆ ಈ ಮುಸ್ಕಿನ್ ಜೋಳ ಮತ್ತು ಪಾಪ್ಕಾರ್ನ್ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಕೆ ಮುರಳಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9980520498. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9980520498. ತುಂಬ ಸಂತೋಷ ಡಾಕ್ಟರ್ ಮುರಳಿಯವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸ್ಕಿನ ಜೋಳ ಮತ್ತು ಪಾಪ್ಕಾರ್ನ್ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮುಸುಕಿನ ಜೋಳ ಮತ್ತು ಪಾಪ್ಕಾರ್ನ್ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಕೆ ಮುರಳಿ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಈಗ ಕೇಳೋಣ ನಾರಾಯಣಸ್ವಾಮಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಯನ್ನು. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರುಣ್ಣನ ಹಾರಿ ಆಡಿ ಮಣ್ಣ ತೊಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರುಣ್ಣನ ಹಾರಿ ಆಡಿ ಮಣ್ಣ ತೊಳಿದಾನ. ಹಾರಿ ಹಾರಿ ಆಡಿ ಮಣ್ಣು ತೊಳೆಯೋತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಹಾರಿ ಹಾರಿ ಆಡಿ ಮಣ್ಣ ತೊಳೆಯೋತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರುಣ್ಣನ ಹಾರಿ ಆಡಿ ಮಣ್ಣ ತೊಳಿದಾನ. ಇದುವರೆಗೆ ಜನಪದ ಗೀತೆಯನ್ನು ಕೇಳುತ್ತಿದ್ದೀರಿ. ಕೇಳುಗರೆ, ನಾಳೆ ಸಂಜೆ 7 ಗಂಟೆಗೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಕೇಶವರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿರುವಿರಿ. ಈಗ ಸಮಯ 7:30. ಲೇ, ಪಕ್ಕದ ಮನೆಯವ್ರ ಹತ್ರ ಗಂಟು ಕಟ್ಲೆ ಹರಟೆ ಹೊಡಿತಾ ನಿಲ್ಬೇಡ. ಅವ್ರಿಗೆ ಟಿವಿ ಕಾಯಿಲೆ ಅಂತೆ, ಯಾವಾಗ್ಲೂ ಕೆಮ್ತಾ ಇರ್ತಾರೆ. ಅತ್ತೆ, ಅವರು ತುಂಬಾ ದಿನಗಳಿಂದ ಔಷಧಿ ತಗೋತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿದ ಮಾತ್ರಕ್ಕೆ ನಮ್ಗೇನ್ ಟಿವಿ ಬರಲ್ಲ ಬಿಡಿ. ಪಕ್ಕದ ಮನೆಯವರಾಗಿ ಅವ್ರು ನಾವು ಒಂದಿಷ್ಟು ಧೈರ್ಯ ಹೇಳ್ತಿದ್ರೆ ಹೇಗೆ ಹೇಳಿ?